ಆರ್ಥಿಕ ಪರಿಸ್ಥಿತಿ ಏನ್ ತೊಂದರೆ ಇರಲಿಲ್ಲ ಸರ್ ಕೊರೋನಾ ಬರೋಕಿನ ಮುಂಚೆ. ಕೊರೋನಾ ಬಂದ ಮೇಲೆ ಎಲ್ಲ ಲಾಕ್ಡೌನ್ ಆಯ್ತು. ಸಾಫ್ಟ್ವೇರ್ಗೆ ನಾವು ಡಿಫೆಂಡ್ ಆಗಿದ್ದು ಟ್ರಾವೆಲ್ ಬಿಸ್ನೆಸ್ ಸಾಫ್ಟ್ವೇರ್ ಕಂಪ್ನಿಗೆ. ಆ ಸಾಫ್ಟ್ವೇರ್ ಕಂಪ್ನಿನ ಆಟೋಮೆಟಿಕ್ ಆಗಿ ಕ್ಲೋಸ್ ಮಾಡಿ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ರಿಂದ ನಾವು ಊರಿಗೆ ಬರಬೇಕಾದ ಅನಿವಾರ್ಯತೆ ಬಂತು, ಬಂದಿದ್ದೀವಿ. ಸೊ ಊರು ಬಂದಿದೀವಿ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಬೆಂಗಳೂರಲ್ಲೇ ಡಿಪೆಂಡ್ ಆಗಿರ್ಲಿಲ್ಲ, ಊರಲ್ಲಿ ಏನಾದ್ರು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಈ ತೋಟಗಾರಿಕೆ ಬೆಳೆಗೆ ಬಂದಿದ್ದೀವಿ. ಅಂದರೆ ಈಗ ನಿಮಗೆ ಈ ಮುಂಚೆ ಕೃಷಿ ಅನುಭವ ಇತ್ತ? ಕೃಷಿ ಅನುಭವ ಬಂದು ನಮ್ಮದು ಕೃಷಿ ಸಂಬಂಧದಿಂದ ಬಂದಿರತಕ್ಕಂಥ ಕುಟುಂಬ, ನಮ್ಮ ತಾತ ಮುತ್ತಾತರ ಕಾಲದಿಂದ ಕೃಷಿನೇ ನಮ್ಮದು ಜೀವನೋಪಾಯ. ಸೊ ಹಾಗಾಗಿ ಕೃಷಿ ಈಗ ನಾವು ಬಂದ ತಕ್ಷಣ ಹೊಂದ್ಕೊಂತೀವಿ, ಅದಕ್ಕೇನು ತೊಂದರೆ ಆಗಿಲ್ಲ. ತೊಂದರೆ ಬಂದಾಗ ಮತ್ತೆ ಅಲ್ಲಿ ಬೆಂಗಳೂರಿಂದ ಬಂದಾಗ ನಾವು ಖಾಲಿ ಇರ್ತಿರಲಿಲ್ಲ, ಹೊಲದಲ್ಲಿ ಕೆಲಸ ಮಾಡ್ತಿದ್ವಲ್ಲ. ಸೊ ಹಾಗಾಗಿ ಅನುಭವದಿಂದ ನಾವು ಮುಂದೆ ಈಜಿ ಆಯ್ತು, ನಮಗೆ ನಷ್ಟ ಅನ್ನಿಸ್ಲಿಲ್ಲ ಹಳೆ ಜೀವನ ಕೂಡ. ಹೇಗೆ ಈ ಕೊರೋನಾ ನಂತರದಲ್ಲಿ ಮತ್ತೆ ನಿಮಗೆ ಬೆಂಗಳೂರಿನಲ್ಲಿ ಮೊದಲ ಜೀವನ ಸಿಗಲ್ಲ ಅಂತ ಅನಿಸಿದೆ? ಸಿಗ್ಬೋದು, ಆದರೆ ಅಷ್ಟೊಂದು ಮುಂಚೆ ಥರ ಇರೋದಿಲ್ಲ, ಕನ್ವೀನಿಯಂಟ್ ಆಗಿ ಎಲ್ಲ ಹೊಸ ಥರ ಆಗುತ್ತೆ. ಈಗ ಹಳೆದೆಲ್ಲ ಏನಾಗಿದೆ, ಸ್ಟಾಪ್ ಆಗಿ ಬ್ರೇಕ್ ಸಿಕ್ಕಿಬಿಟ್ಟಿದೆಯಲ್ಲ ಅಲ್ಲಿ ಜನ, ಆಲ್ಮೋಸ್ಟ್ ಜನ ಈಗ ನಮ್ಮ ಥರನೇ ಅವರು ಬೇರೆ ಕಡೆ ಅವರು ಸ್ವಂತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾರೆ. ಆ ಕನ್ವೀನಿಯಂಟ್ ಮುಂಚೆ ಥರ ಕನ್ವೀನಿಯಂಟ್ ಈಗ ಸಿಗಲ್ಲ. ಹಾಗಾಗಿ ನೀವು ಕೃಷಿಗೆ ಧಾಪಗಾಲ ಇಟ್ಟಿದ್ದೀರಿ? ಹಾಂ, ಇಡಬೇಕಲ್ಲ ಸರ್, ಕೃಷಿನೇ ನಮ್ಮದು, ಕೃಷಿ ದೇಶ ಅಲ್ವಾ, ಹಾಗಾಗಿ ಕೃಷಿ ಕಡೆ ಬರಬೇಕು. ಇದರಲ್ಲಿ ಸವಾಲುಗಳು ಜಾಸ್ತಿ ಇದೆ, ಬಟ್ ಅವನ್ನೆಲ್ಲ ಮೆಟ್ ನಿಲ್ಬೇಕು, ಸವಾಲುಗಳು ಮೆಟ್ ನಿಂತಾಗ ಒಂದು ಜೀವನ. ಈಗ ನೀವು ಬಂದಾಗ ಇಲ್ಲಿಂದ, ಅಂದರೆ ನೀವು ಲಾಕ್ಡೌನ್ ಆಯಿತು, ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀರಿ, ಕೃಷಿಯ ಸ್ವಲ್ಪ ಅಲ್ಪ ಅನುಭವ ಇರ್ತದೆ, ಆದರೆ ಒಂದು ಅದನ್ನು ಲೀಡ್ ಮಾಡಿದ ಅನುಭವ ಇರಲ್ಲ. ಅಂದರೆ ಈಗ ನಿಮ್ಮ ತಂದೆಯವರು ಬೇರೆಯವರು ಮಾಡ್ತಾ ಇರ್ತಾರೆ, ಆದರೆ ಈಗ ನೀವೇ ಲೀಡ್ ಮಾಡುವಂಥ ಪರಿಸ್ಥಿತಿ ನೀವಾಗೆ ತೊಗೊಂಡ್ರ, ಹಾಗೆ ತಗೊಳ್ಳುವಾಗ ಮನೆಯ ವಾತಾವರಣದ ನಿಮ್ಮ ತಂದೆಯವರಾಗಿರ್ಬೋದು ಬೇರೆಯವರಾಗಿರ್ಬೋದು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು? ಸರ್, ಕೃಷಿಯಲ್ಲಿ ಚಾಲೆಂಜಸ್ ಜಾಸ್ತಿ ಇದೆ, ಎಲ್ಲರ ಸಹಕಾರನೂ ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಮನೆಯವ್ರು ಎಲ್ಲರೂ ಸಪೋರ್ಟ್ ಇದೆ. ನಾವು ಬಂದ ನಮ್ಮದು ಹೈನುಗಾರಿಕೆ ಕಡಿಮೆ ಇದ್ದಿದ್ದು, ಒಂದು ಆಕಳ ಇತ್ತು ಅಷ್ಟೇ, ಅದು ನಮಗೆ ನಮ್ಮ ಮನೆಗೆ ಪೂರ್ತಿ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ಏನಾಗುತ್ತೆ ಅಂದರೆ ಕೃಷಿಗೆ ಪೂರಕ ಆಗಿರ್ತಕ್ಕಂಥದ್ದು ಬೇಕಾಗುತ್ತೆ ಹೈನುಗಾರಿಕೆ. ನಮಗೇನಾಗುತ್ತೆ, ರೊಟೇಷ್ನಲ್ಲಿಗೆ ಬರುತ್ತೆ, ಮಂತ್ಲಿ ಮಂತ್ಲಿ ಪೇಮೆಂಟ್ ಬರುತ್ತೆ ಈ ಮೆಡಿಸಿನ್ ತೊಗೊಂಬರೋಕೆ, ಇನ್ನೊಂದಕ್ಕೆ ಯಾವುದಕ್ಕೆ ಲೇಬರ್ಗೆ, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಕೃಷಿ ಮಾಡೋದ್ರಿಂದ. ಹೈನುಗಾರಿಕೆ ಮಾಡಿದ್ರಿ? ಸೊ ಹಾಗಾಗಿ ನೀವು ಮೊದಲು ಹೈನುಗಾರಿಕೆನೇ ಶುರು ಮಾಡ್ಕೊಂಡ್ರ? ಇಲ್ಲ, ಎರಡು ಒಟ್ಟೊಟ್ಟಿಗೆ. ಹೈನುಗಾರಿಕೆ ಅಂದರೆ ನಮಗೆ ಹಿಂದಿಂದನೇ ಬಂದಿರತಕ್ಕಂಥದ್ದು, ಒಂದು ಎರಡು ಮಾಡ್ತಾ ಇದ್ದೀವಿ ನಾವು. ಅದು ಕುಟುಂಬಕ್ಕೆ ಬೇಕಾಗುವಂಥದ್ದು, ಕುಟುಂಬಕ್ಕೆ ಬೇಕಾಗಷ್ಟು ಇತ್ತು ನಮ್ಮಲ್ಲಿ. ನಾವೇನು ಮಾಡಿದ್ವಿ, ತೋಟಗಾರಿಕೆ ಬೆಳೆಗೆ ಬಂದ್ವಲ್ಲ, ಇದಕ್ಕೆ ಮತ್ತೆ ಸಗಣಿ ಗೊಬ್ಬರ ಬೇಕು ಮೇನ್. ಬರೀ ನಾವೇನಂದ್ರೆ ಈ ಪ್ರೆಸ್ಟಿಸೀಜ್ಗೆ ಅವಲಂಬನೆ ಆಗೋದಕ್ಕಿಂತ ನಮ್ಮ ಸಾವಯವ ಗೊಬ್ಬರನೂ ಬೇಕಾಗುತ್ತೆ. ಸೊ ನಾವಿಲ್ಲಿ ಹೈನುಗಾರಿಕೆ ಮಾಡೋದ್ರಿಂದ ಸಾವಯವ ಗೊಬ್ಬರ ನಮ್ಗೆ ಸಿಗುತ್ತೆ, ಅದರಲ್ಲಿ ಖರ್ಚು ಕಡಿಮೆ ಆಗುತ್ತೆ. ಮತ್ತೆ ನಮ್ಗೆ ಇದು ಎಲ್ಲದಕ್ಕೂ ಅನುಕೂಲ ಆಗುತ್ತಲ್ವಾ, ಮಂತ್ಲಿ ಪೇಮೆಂಟ್ ಬರುತ್ತದೆ. ಹೌದು. ಸೊ ಹಾಗಾಗಿ ಮುಖ್ಯವಾಗಿ ಹಣಕಾಸಿನ ಎಲ್ಲ ಅಡಚಣೆಗಳು ನಿವಾರಣೆ ಆಗ್ತದೆ, ಕೃಷಿಗೆ ಬೇಕಾಗುವಂತ ಹಣಕಾಸಿನ ನೆರವು ಇದರಲ್ಲಿ ಸಿಗ್ತದೆ. ಹಾಗಾಗಿ ನೀವು ಹೈನುಗಾರಿಕೆಯನ್ನ ಶುರು ಮಾಡ್ಕೊಂಡ್ರಿ. ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ರಿ? ಸರ್, ಈಗ ನಮ್ಮ ಅಜ್ಜ ಮಾಡಿದ ನಂತರ ಅದೇ ಕೃಷಿ ನಾವು ಮಾಡ್ಕೊಂಡು ಹೋದ್ರೆ ಬದಲಾವಣೆ ತರಕೊಳ್ಳಲ್ಲ, ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೊಳಕಾಗಲ್ಲ. ಸೊ ಅದಕ್ಕೆ ಬೇರೆ ಹೋಗೋಣ ಯಾವ್ದಾರ ಒಂದು ಅಂತ ನಾನು ಇದು ಮಾಡಿದಾಗ, ಫಸ್ಟು ಗೋವಾ ಬರುತ್ತಲ್ಲ, ಪೇರ್ಲ ಬೆಳಿಬೇಕಂತ ಒಂದು ಮೈಂಡಲ್ಲಿತ್ತು. ಪೇರ್ಲ ನೋಡಿದ್ವಿ, ಅಷ್ಟೊಂದು ನನಗೆ ಬೇರೆಯವರು ಮಾಡ್ತಾ ಇದ್ದಾರೆ, ಓಕೆ ನನಗೆ ಅದು ಬೇಡ, ಇನ್ನೂ ಏನೋ ಒಂದು ಸ್ವಲ್ಪ ಹೆಚ್ಚಿಂದ ಎಫರ್ಟ್ ಹಾಕ್ಬಿಟ್ಟು ನೋಡೋಣ ಅಂತೇಳಿ ನಾನು ಮೇನ್ ಬಂದು ಪೊಮೊಗ್ರಾನೇಟ್ ಬೆಳಿಬೇಕಂತ ನನ್ನ ಮೈಂಡಲ್ಲಿದ್ದಿದ್ದು. ಸೊ ಪೊಮೊಗ್ರಾನೇಟ್ ಬೆಳಿಬೇಕಂದ್ರೆ 18 ಮಂತ್ಸು ನಾವು ಗಿಡಗಳನ್ನ ಬರೀ ಬೆಳೆಸ್ಬೇಕು. ಬೆಳೆಸೋವಾಗ ನಾವು ಖಾಲಿ ಇರ್ತದಲ್ಲ ಹೊಲ, ಅಲ್ಲಿ ಕಸು ಎಲ್ಲ ಮೇಂಟೈನ್ ಮಾಡ್ತೀವಿ. ಅದ್ರ ಜೊತೆಗೆ ಪಪ್ಪಾಯಿ ನಾವು ಇಂಟರ್ ಕ್ರಾಪ್ ಮಾಡ್ಕೊಂಡ್ರೆ ನಮಗೆ ಅದು ಪೊಟೆನ್ಷಿಯಲ್ ಆಗಿರುತ್ತೆ. ಮೊದಲು ದಾಳಿಂಬೆನೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರು? ಹೌದು, ಎಸ್. ಆಮೇಲೆ ಅದಕ್ಕೆ ಸಪೋರ್ಟಿವ್ ಆಗಿ ನೀವು ಪಪ್ಪಾಯಿ ಹಾಕೊಂಡಿದ್ದೀರಿ. ಈಗ ನಿಮಗೆ ತೋಟಗಾರಿಕೆ ಬೆಳೆಯಲಿಕ್ಕೆ ಬೇಕಾಗುವಂತಹ ತರಬೇತಿ, ಒಂದು ಮಾನಸಿಕ ಸಿದ್ಧತೆ ಇದೆಲ್ಲ ಬೇಕಾಗ್ತದೆ. ದಿಢೀರನೇ ನಾವು ಯಾವುದನ್ನು ಮಾಡಲಿಕ್ಕಾಗಲ್ಲ. ಈ ಥರದೊಂದು ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡ್ರಿ? ಎಲ್ಲೆಲ್ಲಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ರಿ? ಮತ್ತು ಎಲ್ಲಾದರೂ ತರಬೇತಿಗಳಿಗೆ ಹೋಗಿದ್ರಾ? ಹೇಗೆ? ಸರ್, ನಾನು ತರಬೇತಿಗೆ ಅಂತೂ ಏನು ಹೋಗಿಲ್ಲ, ಬಟ್ ಇಚ್ಛಾಸಕ್ತಿ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಕೃಷಿಯಲ್ಲಿ. ಯಾಕಂದ್ರೆ ಇದು ಏನು ಟ್ರಯಲ್, ಒಂದ್ಸತಿ ಫೇಲ್ ಆಗ್ಬೋದು, ಮತ್ತೆ ಇನ್ನೊಂದ್ಸತಿ ನಾವು ಅದನ್ನ ಬಿಡದೆ ಮಾಡ್ತಾ ಇದ್ರೆ ಯಾವಾಗಾದ್ರೂ ಒಂದಿನ ಎಸ್ಎಸ್ ಕಟ್ಟಿಟ್ಟೆ ಬತ್ತಿ ಕೃಷಿಯಲ್ಲಿ. ಸೊ ಹಾಗಾಗಿ ನಾನು ಅಂದ್ರೆ ನೋಡ್ತಾ ಇದ್ವಿ, ಆ ಕಡೆ ಈ ಕಡೆ ನೋಡ್ತಾ ಇದ್ವಿ, ಬೆಳೆದಿದ್ದಾರೆ ದಾಳಂಬ್ರಿ. ಇವಾಗ ಯಾವ ಮಿಶ್ರಾ ಅಂತಂದ ಒಬ್ರು ಮೇಡಮ್ ಅವರಿದ್ರಲ್ವ, ಅವರು ಆ ಥರ ಬೆಳೆದವ್ರು ನಾವು ಅನೇಕ ಮಾದರಿಯಾಗಿ ತಗೊಂಡ್ಬಿಟ್ಟು ಕವಿತಾ ಮಿಶ್ರಾ ಆ ಥರ ನೋಡ್ತಾ ಇದ್ವಲ್ಲ, ಯೂಟ್ಯೂಬ್ಸ್ ಚಾನಲ್ಸು ಈಗೆಲ್ಲ ಸುಮಾರು ಇದೆ ಗೈಡ್ಲೈನ್ಸ್ಗೆ, ಅದಕ್ಕೆ ಇದಕ್ಕೆ. ಸೊ ಅವ್ರನ್ನೆಲ್ಲ ಪ್ರೇರೇಪಣೆ ತೊಗೊಂಬಿಟ್ಟು ನಾವು ಒಂದು ಏನಾದ್ರು ಮಾಡೋಣ ಅಂತೇಳ್ಬಿಟ್ಟು ಈ ತೋಟಗಾರಿಕೆ ಬೆಳೆಗೆ ಬಂದ್ವಿ ಸರ್. ಈ ತೋಟಗಾರಿಕೆ ಬೆಳೆಗಳಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ. ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಸರ್? ನಿಭಾಯಿಸೋದು ಒಂದು ಕಡೆಯಿಂದ ನಮಗೆ ಡ್ರಿಪ್ಗೆ ಅದಕ್ಕೆಲ್ಲ 90% ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಹೌದು. ಅಲ್ಲಿ ಸ್ವಲ್ಪ ನಾಲೆಜ್ ಇದ್ರೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ತೋಟಗಾರಿಕೆ ಡಿಪಾರ್ಟ್ಮೆಂಟ್ ಅವ್ರನ್ನ, ಅವರು ಸಹಾಯ ಮಾಡ್ತಾರೆ ನಮಗೆಲ್ಲ ಯಾವ ತರ ಡ್ರಿಪ್ಗೆ ಬಂದಿರ್ಬೋದು ಅಗಿ ತರಕ್ಕೆ. ಆಮೇಲೆ ನರೇಗಾದಲ್ಲಿ ಕೂಡ ನಮ್ಗೆ ಬರುತ್ತೆ ಅದು ಎನ್ಆರ್ಜಿ ಒಳಗೆ ಮಹಾತ್ಮಗಾಂಧಿ ಯಾವ್ದ್ರದ್ದು ಕೂಡ ಸಪೋರ್ಟಿವ್ ಆಗಿರುತ್ತೆ. ಆಮೇಲೆ ಬಿ ಓ ಸಿ ಅಂತಂದೇಳಿ ಅಗಿ ತರಲಿಕ್ಕೂ ಕೂಡ ಅವ್ರ ಸಹಾಯಧನ ಸಿಗುತ್ತೆ ತೋಟಗಾರಿಕೆ ಇಲಾಖೆಯಿಂದ. ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ತರ ಬೆಳೆ ಒಂದು ಅಂದ್ರೆ ಸರ್ಕಾರದ ತೋಟಗಾರಿಕೆ ಇಲಾಖೆ ಎಲ್ಲ ಸಪೋರ್ಟ್ ತಗೊಂಡಿದ್ದೀವಿ ಸರ್. ಸರ್ಕಾರದ ಸಹಾಯಧನ ಜೊತೆಗೂ ನಮ್ದು ಒಂದಿಷ್ಟು ಹಣಕಾಸು ಮೂಲಗಳನ್ನು ಒದಗಿಸಿಕೊಂಡು ನಾವು ಎರಡು ಕಾಂಬಿನೇಷನ್ ಮೇಲೆ ಮಾಡ್ತಾ ಇದ್ದೀವಿ. ಈಗ ತೋಟಗಾರಿಕೆ ಬೆಳೆಗಳಿಗೆ ಭೂಮಿಯ ಸಿದ್ಧತೆಯನ್ನೆಲ್ಲ ಹೇಗೆ ಮಾಡ್ಕೊಂಡ್ರಿ? ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳಾಗಿರ್ಬೋದು, ಭೂಮಿಯಲ್ಲಿ ಆ ಸತ್ವ ಅಷ್ಟರಮಟ್ಟಿಗೆ ಇದೆಯಾ ಇಲ್ಲ ಇದನ್ನೆಲ್ಲ ತಿಳ್ಕೊಳ್ಳೋಕೆ ಮಣ್ಣಿನ ಪರೀಕ್ಷೆ ಈ ತರ ಬೇರೆ ಬೇರೆ ವಿಧಾನಗಳೆಲ್ಲ ಇದೆ, ಇವನ್ನೆಲ್ಲ ಏನು ಮಾಡ್ಕೊಂಡ್ರಿ? ಹೇಗೆ ಸರ್ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ, ನೀರಿನ ಪರೀಕ್ಷೆ ಮಾಡ್ಬೇಕು. ಯಾವುದೇ ಒಂದು ಬೆಳೆ ಬೆಳೆಯೋಕ್ಕಿಂತ ಮುಂಚೆ ನಾವು ಅದು ನಮ್ಗೆ ವಾತಾವರಣಕ್ಕೆ ಹೊಂದುತ್ತೋ ಒಂದಲ್ಲ, ಆಮೇಲೆ ನೀರಿನ ನಮ್ದು ಪಿ ಎಚ್ ಅದೇ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತೇಳಿ ನಾವು ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಇನ್ ಕೇಸ್ ಅದು ಅಪೋಸಿಟ್ ಇದ್ದಾಗ ನಾವು ಮಾಡಿದ್ದು ವ್ಯರ್ಥ ಆಗುತ್ತಲ್ಲ, ಸೊ ಅದಕ್ಕೋಗಿ ಎಲ್ಲ ಟೆಸ್ಟ್ ಮಾಡಿಸ್ಬಿಟ್ಟು ಮಾಡ್ತಾ ಇದ್ವಿ. ನಿಮಗೆ ಇಲ್ಲಿ ಹತ್ತಿರದಲ್ಲಿ ಇದೆಯಾ ಮಣ್ಣು ಪರೀಕ್ಷೆ? ಮಣ್ಣು ಪರೀಕ್ಷೆ ಕೇಂದ್ರ ಬಂದು ಇಲ್ಲಿ ಗಂಗಾವತಿಗೆ ಹೋಗ್ಬೇಕಾದ್ರೆ ಒಂದು ಗಿಣಿಗೆರೆ ದಾಟಿದ ಮೇಲೆ ಒಂದು ರೈಟ್ ಸೈಡಲ್ಲಿ ಸಿಗುತ್ತೆ, ಅಲ್ಲೆಲ್ಲ ಆಗಿದೆ. ನಿಮಗೆ ಮಣ್ಣು ಪರೀಕ್ಷೆಯ ಕಾರ್ಡ್ ಕೊಟ್ಟಿದ್ದಾರೆ? ಕಾರ್ಡ್ ಕೊಟ್ಟಿದ್ದಾರೆ. ಅವರು ಏನೇನು ಗೈಡ್ಲೈನ್ಸ್ ಮಾಡಿದರೆ ಅದೆಲ್ಲದನ್ನು ನೀವು ಫಾಲೋಅಪ್ ಮಾಡ್ತಾ ಇದ್ದೀರಾ? ಹೌದೌದು, ಅವ್ರೇನು ನಮಗೆ ಕೊಟ್ಟಿದ್ದಾರೆ ಆ ಥರ ಫಾಲೋಅಪ್ ಮಾಡ್ತೀವಿ. ಮೇನ್ ಇದರಲ್ಲಿ ಕೃಷಿಯಲ್ಲಿ ಏನಂದ್ರೆ ಸರ್, ನಾವು ಭೂಮಿ ಫಲವತ್ತತೆ ಹಂಗೆ ಕಾಪಾಡ್ಕೊಂಡು ಹೋಗ್ಬೇಕು, ಸಗಣಿ ಗೊಬ್ಬರನೇ ಮೇನ್ ಆಗುತ್ತೆ ಇದಕ್ಕೋಸ್ಕರ. ಈಗ ನೀವು ಪಪ್ಪಾಯ ಜೊತೆಗೆ ದಾಳಿಂಬೆ ಇವೆರಡೂ ಬೆಳೀತಾ ಇದ್ದೀರಿ, ಸೊ ಈ ಎರಡೂ ಬೆಳೆಗಳಿಗೆ ಮೇಂಟೆನೆನ್ಸ್ ಏನೇನು ಬರ್ತದೆ? ಮೇಂಟೆನೆನ್ಸು ನೋಡಿ ಸರ್, ತಳಗೊಬ್ಬರ ಫಸ್ಟು ಭೂಮಿ ಅದ ಮಾಡ್ಕೋಬೇಕು, ನಾವು ಸಿದ್ಧತೆ ಮಾಡ್ಕೋಬೇಕು. ಅದಾದಮೇಲೆ ನಮಗೇನಿರ್ತದೆ ಸಗಣಿ ಗೊಬ್ಬರಗಳು ಬೇಕಾಗುತ್ತೆ, ಆಮೇಲೆ ಪ್ರೆಸ್ಟಿಶೀಡ್ಸ್ ಅದು ಕೂಡ ಕಾಂಬಿನೇಷನ್. ಯಾಕಂದ್ರೆ ಡೈರೆಕ್ಟಾಗಿ ನಾವು ಸಾವಯವಕ್ಕೆ ಹೋಗ್ಬೇಕಂದ್ರೆ ಟೈಮ್ ತೊಗೊತದೆ, ಹಾಗಾಗಿ ನಾವೇನಾಗಿದ್ವಿ ಎರಡು ಮಿಡ್ಲಲ್ಲಿ ಮಾಡ್ಕೊಂಡು ಹೋಗ್ತೀವಿ, ಪ್ಯಾರಲಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ, ಸಾವಯವ ಮತ್ತು ಇದು ಕೂಡ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿಕೊಂಡು. ಅಲ್ಲ, ಈಗ ನಿಮ್ಗೆ ಏನೇನು ಖರ್ಚು ವೆಚ್ಚಗಳು ಬರ್ತದೆ? ಖರ್ಚು ಬಂದೇ ಬರುತ್ತೆ ಸರ್, ಯಾಕಂದ್ರೆ ಸಸಿ ತರಕ್ಕಂತ ಇರುತ್ತೆ, ಹೊಲ ರೆಡಿ ಮಾಡೋಕ್ಕಿರುತ್ತೆ, ಡ್ರಿಪ್ದು ಇರುತ್ತೆ, ಲೆಟ್ರಲ್ ಬರುತ್ತಲ್ಲ ಅದು ತೊಗೊಂಬರಕ್ಕಿರುತ್ತೆ, ಆಮೇಲೆ ಗೊಬ್ಬರ ತಗೋಬೇಕು, ಎಲ್ಲ ಇರುತ್ತೆ ಸರ್ ಖರ್ಚು ಅಂತ. ಈಗ ದಾಳಿಂಬೆ ಬೆಳೆ ನಿಮಗೆ ಪಪ್ಪಾಯಿ ಮತ್ತು ದಾಳಿಂಬೆ ಹಾಕಿ ಈಗ ಎರಡು ವರ್ಷ ಆಗಿದೆ? ಹಾಂ, ಎರಡು ವರ್ಷ ಆಗಿಲ್ಲ, ಇವಾಗ ನಮಗೆ ಒಂದು 14-15 ತಿಂಗಳಾಗಿದೆ ಅಷ್ಟೇ. ಇಳುವರಿ ಯಾವಾಗಲಿಂದ ಶುರುವಾಯಿತು? ಇಳುವರಿ ಪಪ್ಪಾಯಿ ಬಂದು 8.5 months ಇಂದ ಸ್ಟಾರ್ಟ್ ಆಗುತ್ತೆ ಸರ್, ಅದು 8.5 ತಿಂಗಳಿಂದ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ, 11 ತಿಂಗಳು ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಅದು. 11 ಒಂದು 4-5 ತಿಂಗಳ ನಾವು ಬಿಟ್ಟರೆ ಇನ್ನೂ ಕೊಡ್ಬೋದು ಅದು, ನಾವು ಬಿಡೋಂಗಿಲ್ಲ. ಈಗ ಅದನ್ನ ಕಟ್ ಮಾಡಿದ್ದೆ ಅಂದರೆ ನಮ್ಗೆ ದಾಳಂಬರಿ ಮೇನ್ ಕ್ರಾಪ್ ಇರೋದ್ರಿಂದ ಈಗ ತೆಗೆದ್ಬಿಟ್ರೆ ದಾಳಂಬರಿ ಚೆನ್ನಾಗಿ ಬೆಳೀತದೆ, ಆವಾಗ ನಾವು ನೆಕ್ಸ್ಟು 1-2 ತಿಂಗಳಲ್ಲಿ ದಾಳಂಬರಿ ಕ್ರಾಪಿಗೆ ಬಿಡ್ತೀವಿ. ಪಪ್ಪಾಯದ ಇಳುವರಿ ಎಷ್ಟು ಬರ್ತಾ ಇದೆ? ಬರ್ತಾ ಇದೆ ಸರ್, ನಾವು ಎಕ್ಸೆಪ್ಟ್ ಮಾಡ್ದಂಗೆ ಒಂದು 2 ಎಕರೆ ನಾವು ಹಾಕಿದ್ದೀವಿ, 3.5 ಲಕ್ಷ ರೂಪಾಯಿ ಬಂದಿದೆ ಅದರಲ್ಲಿ. ಈಗ ಅದಕ್ಕೆಲ್ಲ ಮಾರ್ಕೆಟಿಂಗ್ ಎಲ್ಲಿದೆ ನಿಮಗೆ? ಮಾರ್ಕೆಟಿಂಗ್ ಬಂದು ಬೆಂಗಳೂರು ಇದೆ, ಉಡುಪಿ, ಮಂಗಳೂರು. ಲೋಕಲ್ ಮಾರ್ಕೆಟಲ್ಲಿ ಹೋಗುತ್ತೆ ಕಡಿಮೆ, ಬಟ್ ಮೇನ್ ಮಾರ್ಕೆಟ್ ಬಂದು ಉಡುಪಿ, ಮಂಗಳೂರು, ಬೆಂಗಳೂರು. ಹೇಗೆ ಅದು ಸಿಸ್ಟಮ್, ನೀವು ಮಾರ್ಕೆಟಿಗೆ ನೀವೇ ತೊಗೊಂಡು ಹೋಗ್ತೀರಾ ಅಥವಾ ಖರೀದಿದಾರರು ಇಲ್ಲಿಗೆ ಬರ್ತಾರಾ, ಹೇಗೆ ಸರ್? ಎರಡೂ ಇದೆ ಅದರಲ್ಲಿ, ನಾವು ತೊಗೊಂಡು ಹೋದರೆ ತೊಗೊಂಡು ಹೋಗಿ ಮಾರ್ಕೋಬೋದು, ನಮಗೆ ಪ್ರಾಫಿಟ್ ಇರುತ್ತೆ, ಬಟ್ ಅಲ್ಲಿ ಗೊತ್ತಿರಲ್ಲ ನಮಗೆ, ಮಾರ್ಕೆಟ್ ಅನುಭವ ಬೇಕಾಗುತ್ತಲ್ಲ. ಸೊ ಅವಾಗ ನಾವು ಫಸ್ಟ್ ಆಫ್ ಆಲ್ ನಡ್ಬಾರ್ಕ್ ಯಾರನ್ನಾರ ಇದ್ದಾರೆ, ಏಜೆಂಟ್ ಇರ್ತಾರೆ, ಅವ್ರು ಬಂದು ಇಲ್ಲೇ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರೆ, ನಮ್ಗೆ ಇಷ್ಟು ರೇಟ್ ಅಂತ ಮಾತಾಡಿರ್ತಾರೆ, ಆ ರೇಟ್ ಕೊಟ್ಬಿಟ್ಟು ತೊಗೊಂಡು ಹೋಗ್ತಾರೆ. ಸೊ ಈಗ ದಾಳಿಂಬೆ ಇಳುವರಿ ಶುರು ಆಗಿದೆಯಾ ನಿಮಗೆ? ಇನ್ನೂ ಇಲ್ಲ ಸರ್, ಇನ್ನೂ ಇಲ್ಲ, ಇನ್ನೂ 2 ತಿಂಗಳು ಹೋಗುತ್ತೆ ಟೈಮ್. 2 ತಿಂಗಳು ಹೋಗ್ತದೆ. ಸೊ ಈಗ ನಿಮಗೆ ಏನನ್ನಿಸ್ತಾ ಇದೆ, ಈಗ ಕೃಷಿ ಮತ್ತು ಇದರಲ್ಲೂ ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳನ್ನೆಲ್ಲ ಮಾಡ್ತಾ ಇದ್ದೀರಿ, ನಿಮ್ಮ ಆ ಬೆಂಗಳೂರಿನ ಬದುಕಿಗೂ ಇಲ್ಲಿಗೂ ಯಾವ ರೀತಿಯ ಡಿಫ್ರೆನ್ಸಿಯೇಷನ್ ಕಂಡುಕೊಂಡಿದ್ದೀರಿ ನೀವು? ಬೆಂಗಳೂರು ಯಾಂತ್ರಿಕ ಬದುಕು ಸರ್, ಅಲ್ಲಿ ಯಾಂತ್ರಿಕತೆ ಓಡ್ತಾ ಇರುತ್ತೆ, ಬಟ್ ಅಲ್ಲಿ ನೆಮ್ಮದಿ ಕಡಿಮೆ, ಇಲ್ಲಿ ನೆಮ್ಮದಿ ಇರುತ್ತೆ. ಸೊ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಅದರಲ್ಲಿ. ಮತ್ತು ಇಲ್ಲಿ ಅಂದರೆ ಈಗ ನಿಮ್ಮ ತೋಟದ ಕೆಲಸಗಳಾಗಿರ್ಬೋದು, ಬೇರೆ ಬೇರೆ ಹೊಲದ ಕೆಲಸಗಳಾಗಿರ್ಬೋದು, ಹೈನುಗಾರಿಕೆ ಇದೆ, ಅದೆಲ್ಲ ಇದೆ, ಈ ಕೆಲಸಗಳನ್ನು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ನೀವು ಒಬ್ಬರಿಂದ ಆಗ್ತಾ ಇದೆಯಾ, ಮತ್ತೆ ಬೇರೆ ಏನಾದರೂ ಆಳುಗಳು ಮತ್ತು ಸಪೋರ್ಟಿವಾಗಿ ಕುಟುಂಬದಲ್ಲಿ ಯಾರ್ಯಾರು ತೊಡ್ಕೊಂಡಿದ್ದೀರಿ? ಫಸ್ಟ್ ಆಫ್ ಆಲ್ ಸರ್, ಎಲ್ಲದಕ್ಕೂ ನಾವು ಆಳು ಡಿಪೆಂಡ್ ಆಗೋಕ್ಕಿಂತ ಮನೆಯವ್ರು ಎಫರ್ಟ್ ಹಾಕ್ಬೇಕು ಫಸ್ಟು, ಆಮೇಲೆ ಸೈಡ್ ಎಷ್ಟು ಅವಶ್ಯಕತೆ ಇರ್ತದೆ ಅಷ್ಟು ಲೇಬರ್ ತೊಗೊಂಡ್ರೆ ಇದರಲ್ಲಿ ಆದಾಯ ಜಾಸ್ತಿ ಆಗ್ತದೆ. ಹೈನುಗಾರಿಕೆ ಬಗ್ಗೆ ಹೇಳಿ, ಹೈನುಗಾರಿಕೆ ಈಗ ಯಾವ ತಳಿಯ ಆಕಳುಗಳನ್ನು ನೀವು ಸಾಕ್ಕೊಂಡಿದ್ದೀರಿ ಮತ್ತು ಎಷ್ಟರ ಮಟ್ಟಿಗೆ ಅದು ಹಾಲನ್ನು ಕೊಡ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಸರ್. ನಮ್ಮೂರವು ಕ್ರಾಸ್ ಬ್ರೀಡ್ ಹಾಲ್ಮಾರ್ಕ್ ಅಂತ ಇದು, ಅದು ಎಚ್ ಎಫ್ ಅಂತ ಬರುತ್ತೆ, ಅದರಲ್ಲಿ ಕ್ರಾಸ್ ಇರುತ್ತೆ. ಫುಲ್ ಎಚ್ ಎಫ್ ಬಂದರೆ ನಮ್ಮ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೊಂದಾಣಿಕೆ ಕೊಡೋದು ಕಷ್ಟ ಇಲ್ಲಿ, ಹಾಗಾಗಿ ನಮ್ಮ ಕ್ರಾಸ್ ಬ್ರೀಡ್ ಇರುತ್ತೆ. ಅವುಗಳಿಗೆಲ್ಲ ಹೇಗೆ ಮೇವು ಕೊಡೋದು, ಮತ್ತು ಅವಾಗ ಏನಾದರೂ ಕಾಯಿಲೆ ಬಂದರೆ ಔಷಧಿ ಇತ್ಯಾದಿ ಅವುಗಳನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ ನೀವು? ಅದಕ್ಕೆ ಫುಡ್ ಬಂದು ಸರ್, ಮೇನ್ ನಮ್ಮಲ್ಲಿ ಕಡಲೆ ಒಟ್ಟು ಅಂತ ಸಿಗುತ್ತೆ, ಶೇಂಗಾ ಒಟ್ಟು, ಆಮೇಲೆ ನೇಪಾರ ಹಚ್ಕೊಂಡಿದ್ವಿ ಸ್ವಲ್ಪ ಕಾಂಬಿನೇಷನ್ ಮೇಲೆ ಕೊಟ್ಕೊಂಡು ಹೋಗ್ಬೇಕು ಸರ್. ಹಸುರ್ದು ಒಣ ಹುಲ್ಲು ಹಸಿ ಮೇವು ಅದೆಲ್ಲ ಕೊಟ್ಕೊಂಡು ಹೋಗ್ಬೇಕು, ಸೈಡ್ಗೆ ಬೈಪಾಸ್ ಸ್ವಲ್ಪ ಸ್ವಲ್ಪ ಕೊಡಬೇಕು, ಅವಾಗ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಸರ್. ಅಂದರೆ ಹಾಲಿನ ಡೈರಿಯವರು ಮತ್ತು ಬೇರೆಯವರು ಅವರು ಎಲ್ಲ ನಿಮಗೆ ಫುಡ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರಾ? ಹೌದು, ನಮ್ಗೆ ಫುಡ್ KMF ಇಂದಾನೇ ಬರುತ್ತೆ, ಬಟ್ ಅದು ಸಮ್ ಚಾರ್ಜಸ್ ಇರುತ್ತೆ, ಅದನ್ನ ಕೊಟ್ಬಿಟ್ಟು ನಾವು ತಗೋಬೇಕು. ಬಟ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ KMF ಅಲ್ಲಿ ಕಡಿಮೆ ಇರುತ್ತೆ, ಕಡಿಮೆ ಇರ್ತದೆ. ಸೊ ಅದರಿಂದಾಗಿ ಹಾಲಿನ ಉತ್ಪನ್ನ ಜಾಸ್ತಿ ಆಗ್ತಿದೆಯಾ? ಹಾಂ, ಹಾಲಿನ ಉತ್ಪನ್ನ ಜಾಸ್ತಿ ಇರುತ್ತೆ ಬೈಪಾಸ್ ಕೊಡೋದ್ರಿಂದ. ಮಾಮೂಲಿ ನಾವು ಬರೀ ಒಟ್ಟು ಮೇವು ಹಾಕ್ಬಿಟ್ಟು ಹಿಂಡೋದಕ್ಕಿಂತ ಅದ್ ಸ್ವಲ್ಪ ಕೊಟ್ಟಾಗ ಜಾಸ್ತಿ ಆಗುತ್ತೆ. ಈಗ ಇವುಗಳಿಗೆ ಮೇಂಟೆನೆನ್ಸ್ ಏನು, ಅವುಗಳಿಗೆ ಆಹಾರದ ವಿತರಣೆ ಸಮಯ ಮತ್ತು ಅವುಗಳ ಸ್ವಚ್ಛತೆ ಕಾಪಾಡಿಕೊಳ್ಳೋದು ಇದರಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ದಿನಾಲು? ಹೈಜಿನಿಕ್ ಮೇನ್ ಸರ್, ಯಾವ್ದು ಕಾರಣ ನಾವು ಮನುಷ್ಯರಿಗೆ ಯಾವ ತರ ಅವಶ್ಯಕತೆ ಇರುತ್ತೆ ವಾತಾವರಣ ಸ್ವಚ್ಛತೆ, ಅದೇ ತರ ಹಸುಗಳಿಗೂ ಇರಬೇಕು. ಯಾಕಂದ್ರೆ ನಾವು ಹೆಂಗ್ ಬೇಕಂಗ್ ಮಾಡಿದ್ವಿ ಅಂದ್ರೆ ಆಗಲ್ಲ, ಇದರಲ್ಲಿ ಕ್ಲೀನಾಗಿ ಎಷ್ಟು ಕ್ಲೀನಾಗಿ ಇಟ್ಕೊಂತೀವಿ ಅಷ್ಟು ಕ್ಲೀನಾಗಿ ಇರುತ್ತದೆ ಹಸುಗಳು, ಚೆನ್ನಾಗಿರ್ತವೆ. ಆಮೇಲೆ ಯಾವ್ದೋ ರೋಗ ರುಜಿನ ಬರ್ಬೇಕಂದ್ರೆ ಮೇನ್ ಕಾರಣ ನಾವು ಸ್ವಚ್ಛತೆ ಇರ್ಲಿಲ್ಲ ಅಂದ್ರೆ ಬರೋದು, ಸ್ವಚ್ಛತೆ ಇದ್ರೆ ಅದು ಅಷ್ಟೊಂದು ಕಾಡಲ್ಲ. ದಿಢೀರ್ನ ಏನಾದ್ರು ಆಯ್ತಾ, ನಿಮಗೆ ಪಶು ಇಲಾಖೆಯವರು ಹೇಗೆ ಸ್ಪಂದಿಸ್ತಾ ಇದ್ದಾರೆ ಸರ್? ನಮಗೆ ಚಿಕಿತ್ಸೆ ಇತ್ಯಾದಿ ಏನೋ ಔಷಧಿ ಬೇಕಾಗ್ತದೆ ದನಗಳಿಗೆ ಹಸುಗಳಿಗೆ. ನಮ್ಮೂರಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ಇದೆ ಸರ್, ಪಶು ಆಸ್ಪತ್ರೆ, ವೆಟರ್ನರಿ ಹಾಸ್ಪಿಟಲ್ ಇದೆ, ಅವರು ಸ್ಪಂದನೆ ಮಾಡ್ತಾರೆ. ಮತ್ತು ಬೈಪ್ ಸಂಸ್ಥೆಯವರು ಒಬ್ರು ಇದ್ದಾರೆ, ಭಯಣ ಡಾಕ್ಟರ್ ಅಂತೇಳಿ, ಅವ್ರು ಕೂಡ ನಮಗೆ ಇವನ್ ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ಕೂಡ ಬಂದು ಸಪೋರ್ಟಿವ್ ಆಗಿರ್ತಾರೆ. ಬಟ್ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಈ ಥರ ಇದ್ದರೆ ಸ್ಪಂದನೆ ಮಾಡ್ತಾರೆ. ಮತ್ತು ತೋಟಗಾರಿಕೆ ಕೃಷಿ ಅಲ್ಲದೇ ನೀವು ಬೇರೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕೃಷಿನೂ ಮಾಡ್ತಾ ಇದ್ದೀರಿ? ಹೌದು. ಏನೇನು ಬೆಳೀತಾ ಇದ್ರಿ ಅದರಲ್ಲಿ? ಮೆಕ್ಕೆಜೋಳ ಮೇನ್ ಕ್ರಾಪ್ ಸರ್. ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರಿ? ಒಂದು 15 ಎಕರೆಯಲ್ಲಿ ಬೆಳೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಇದೆ ಅಂದರೆ ಅಷ್ಟು ಲಾರ್ಜಲ್ಲಿ ಈ ಮೆಕ್ಕೆಜೋಳವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಮೆಕ್ಕೆಜೋಳ ಇಲ್ಲಿ ನಮ್ಮ ಕಡೆ ಏನಾಗುತ್ತೆ ಅಂದ್ರೆ ಸರ್, ಮಾರ್ಕೆಟಿಂಗ್ ಚೆನ್ನಾಗಿದೆ. ಬೇರೆ ಬೆಳೆಗಳಿಗೆ ಮಾರ್ಕೆಟಿಂಗ್ ಸ್ವಲ್ಪ ಕಡಿಮೆ. ಈ ಸುತ್ತಮುತ್ತ ಕೊಪ್ಪಳ ಭಾಗದಲ್ಲಿ ಏನಾಗುತ್ತೆ, ರೇಕ್ ತುಂಬುತ್ತಾರೆ, ಮಾರ್ಕೆಟ್ ಫ್ಲೋ ಜಾಸ್ತಿ ಇದೆಯಲ್ಲ, ರೇಕ್ ತುಂಬುತ್ತಾರೆ, ಆಮೇಲೆ ಕೋಳಿ ಫಾರ್ಮ್ ಜಾಸ್ತಿ ಇದೆ, ಹಾಗಾಗಿ ಮೆಕ್ಕೆಜೋಳ ನಮಗೆ ಕಳಿಸ್ಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮೆಕ್ಕೆಜೋಳ. ಮಿಕ್ಕಿದ್ದು ಬಂದರೆ ಸ್ವಲ್ಪ ವೇರಿಯೇಷನ್ಸ್ ಜಾಸ್ತಿ ಮಾರ್ಕೆಟಲ್ಲಿ, ಹಾಗಾಗಿ ಮೆಕ್ಕೆಜೋಳನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಬೆಲೆ ಎಲ್ಲ ಚೆನ್ನಾಗಿ ಸಿಗ್ತದೆ ಇಲ್ಲಿ? ಬೆಲೆ ಚೆನ್ನಾಗಿ, ಈಗ ಲಾಸ್ಟ್ ಇಯರ್ ಚೆನ್ನಾಗಿ ಸಿಕ್ಕಿದೆ, ಅದಕ್ಕೆ ಮುಂಚೆ ಕೊರೋನಾ ಬಂದಾಗೆಲ್ಲ ಲಾಸ್ ಆಯಿತು, ಲಾಸ್ಟ್ ಇಯರ್ ಚೆನ್ನಾಗಿದೆ. ಈ ವರ್ಷ ಏನು ನೋಡಬೇಕು, ಈ ವರ್ಷ ಹೆಂಗಾಗಿದೆ ಅಂದರೆ ಎಲ್ಲರೂ ಜಾಸ್ತಿ ಮೆಕ್ಕೆಜೋಳ ಬೆಳೆದಿದ್ದಾರೆ, ಹಾಗಾಗಿ ಏನಿರುತ್ತೆ ಅಂತ ಗೊತ್ತಿಲ್ಲ, ಅಂದರೆ ಇದರಲ್ಲಿ ಊಹೆ ಮಾಡೋಕ್ಕಂತೂ ಯಾವುದೂ ಆಗಲ್ಲ. ಮೆಕ್ಕೆಜೋಳಕ್ಕೆ ಬಹಳ ಮುಖ್ಯವಾಗಿ ಸೈನಿಕ ಹುಳ ಬಾಧೆ ಈ ಥರದ್ದೆಲ್ಲ ಜಾಸ್ತಿ ಕಾಡುತ್ತೆ ಅಂತ ಇರುತ್ತೆ. ನಿಮ್ಮ ಭಾಗದಲ್ಲಿ ಹೇಗೆ ಇದೆ ಸರ್? ನಮ್ಮ ಭಾಗದಲ್ಲೂ ಇದೆ, ಅದಕ್ಕೆ ನಾವು ಈ ಗ್ರ್ಯಾನ್ಯುವಲ್ಸ್ ಅಂತ ಸಿಗುತ್ತೆ, ಸಣ್ಣದಿದ್ದಾಗನೇ ನಾವು ಅದನ್ನ ಕಾಪಾಡ್ಕೋಬೇಕು ಸರ್. ಸ್ವಲ್ಪ ಜಾಸ್ತಿ ಆದರೆ ಏನಾಗ್ಬಿಡುತ್ತೆ, ತಿಂದ್ಬಿಡ್ತದೆ, ಬೆಳವಣಿಗೆ ಕುಂಠಿತ ಆಗುತ್ತೆ. ಅದನ್ನು ಹೇಗೆ ಅಬ್ಸರ್ವ್ ಮಾಡ್ತೀರಿ ನೀವು? ನಿಮಗೆ ಏನು ಸಿಂಪ್ಟಮ್ಸ್ ನೋಡಿದ ಕೂಡಲೇ ಇದು ಬಂದಿದೆ ಅಂತ ಹೆಂಗೆ ಪತ್ತೆ ಸರ್? ಸಿಂಪ್ಟಮ್ಸ್ ಅಂತ ಬಂದಾಗ ಅದು ಏನಾಗುತ್ತೆ, ಎಲ್ಲ ಲೀಫಲ್ಲಿ ಹೋಲ್ಸ್ ಬರುತ್ತೆ, ಆ ಲೀಫಲ್ಲಿ ಹೋಲ್ಸ್ ಬಂದಾಗ ನಮ್ಗೆ ಗೊತ್ತಾಗ್ಬಿಡ್ತದೆ, ಓ ಏನೋ ಇದೆ ಅಂತ. ನೋಡಿದಾಗ ಅಲ್ಲಿ ಇರುತ್ತೆ, ಅದು ತಿಂದ್ಬಿಟ್ಟು ಅಲ್ಲೇ ಲದ್ದಿ ಹಾಕಿರುತ್ತೆ, ಈ ಥರ ಇರುತ್ತೆ. ಅವಾಗ ನಾವೇನು ಮಾಡಬೇಕು, ಗ್ರ್ಯಾನ್ಯುಲ್ಸ್ ಹಾಕ್ಬಿಡ್ಬೇಕು. ಅದು ಬಂದಿದೆ ಅಂದರೆ ಒಂದಕ್ಕೆ ಬಂದಿದೆ ಅಂದರೆ ಹರಡೋ ಸಂಭವ ಜಾಸ್ತಿ ಇರುತ್ತೆ. ಸೊ ಅದೆಲ್ಲದಕ್ಕೆ ಹಾಕ್ಬಿಟ್ರೆ ಏನದು ಗ್ರ್ಯಾನ್ಯುಲ್ಸ್? ಗ್ರ್ಯಾನ್ಯುಲ್ಸ್ ಬಂದು ಅದು ಪ್ರೆಸ್ಟಿಸ್ ಇರುತ್ತಲ್ಲ ಸರ್, ಅದು ಆ ಬೆಳವಣಿಗೆನೂ ಜಾಸ್ತಿ ಆಗುತ್ತೆ, ಮತ್ತು ಅದನ್ನ ಸೈನಿಕಗಳನ್ನು ಕಂಟ್ರೋಲ್ ಮಾಡುತ್ತೆ ಅದು. ಸೊ ಹಾಗಾಗಿ ಸೈನಿಕ ಹುಳ ಬಾಧೆ ನಿಯಂತ್ರಣದಲ್ಲಿದೆ ನಿಮ್ಮ ಭಾಗದಲ್ಲಿ? ನಿಯಂತ್ರಣ ಮಾಡ್ಕೋಬೋದು ಸರ್. ಬೆಳಗ್ಗೆ ಏನು ತುಂಬಾ ದೊಡ್ಡ ಮಟ್ಟದಲ್ಲಿ ಹಾನಿ ಆಗಿಲ್ಲ, ಬಿಟ್ಟರೆ ಹಾನಿ ಆಗುತ್ತೆ, ಬಿಡಬಾರದು. ಬಿಡಬಾರ್ದು. ಸರಿ, ಈಗ ನಿಮ್ಮ ಮುಂದಿನ ಕನಸುಗಳು ಕೃಷಿಯಲ್ಲಿ ಏನೇನು? ಕೃಷಿಯಲ್ಲಿ ಕನಸುಗಳು ಏನಂದ್ರೆ ಸರ್, ಯಾಕಂದ್ರೆ ಈಗ ನೀವು ಒಂದು ನಗರದ ಜೀವನ ಕಂಡಿದ್ದೀರಿ, ಅನಿವಾರ್ಯ ಕಾರಣಗಳಿಂದಾಗಿ ಮತ್ತೆ ನೀವು ಮರಳಿ ಗ್ರಾಮಕ್ಕೆ ಬಂದಿದ್ದೀರಿ, ಇಲ್ಲಿ ನಿಮ್ಮ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ತಾ ಇದ್ದೀರಿ, ಮತ್ತು ಈ ಥರದ ಬದುಕು ಹೇಗೆ ನಮಗೆ ನಮ್ಮ ಕುಟುಂಬಕ್ಕೂ ಯಾವ ರೀತಿಯ ನೆಮ್ಮದಿಯನ್ನು ತಂದುಕೊಡ್ತಾ ಇದೆ? ಸರ್, ಇಲ್ಲಿ ಇರೋದ್ರಿಂದ ಎಲ್ಲ ಒಟ್ಟೆ, ತಂದೆ ತಾಯಿ ಮಕ್ಕಳು ಎಲ್ಲ ಒಟ್ಟಿಗೆ ಇರ್ಬೋದು. ಈಗ ನಾವು ಬೆಂಗಳೂರಲ್ಲಿದ್ದರೆ ನಾವು ಅಷ್ಟೇ ಹೋಗ್ಬೋದು, ಗಂಡ ಹೆಂಡತಿ ಮಕ್ಕಳು ಹೋಗ್ಬೋದು, ತಂದೆ ತಾಯಿ ನೋಡ್ಕೊಳೋರು ಯಾರೂ ಇರಲ್ಲ. ಈಗ ಏಜ್ ಇರುತ್ತೆ, ನಡೀತದೆ, ವಯಸ್ಸಿದ್ದಾಗ ಅವರು ಪಾಪ ಅವ್ರ ಕೈಲಿ ಅವ್ರು ಮಾಡ್ಕೊತಿರ್ತಾರೆ. ಯಾವತ್ತಿದ್ರು ನಾವು ಮತ್ತೆ ಮಾತೃಭೂಮಿ ಬರಲೇಬೇಕು. ಅವಾಗ ಏನಾಗುತ್ತೆ, ಅಲ್ಲಿ ಬಿಟ್ಟು ಬರೋದ, ಇಲ್ಲಿ ಎಜುಕೇಷನ್ ಒಂದ್ಸತಿ ಮಕ್ಕಳು ಎಜುಕೇಷನ್ ಸ್ಟಾರ್ಟ್ ಆದಂದ್ರೆ ಅಲ್ಲಿ ಡಿಸ್ಕಂಟಿನ್ಯೂ ಮಾಡಿ ಇಲ್ಲಿ ಬಂದು, ಅಲ್ಲಿಗೆ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಎಜುಕೇಷನ್ ಸಿಸ್ಟಮ್ ಮಾತ್ರ. ಸೊ ಅವಾಗ ನಾವು ಅಲ್ಲಿ ಡಿಸ್ಕಂಟಿನ್ಯೂ ಮಾಡಿ ಇಲ್ಲಿ ಬಂದು ಹಚ್ಚ ವರ್ಷಕ್ಕೆ ವಾತಾವರಣಕ್ಕೂ ಮಕ್ಕಳಿಗೆ ಏನಂದ್ರೆ ಮೇನ್ ಒಂದು ಕಾನ್ಸ್ಟೆಂಟ್ ಆಗಿ ಬೆಳಿಬೇಕು ಎಜುಕೇಷನ್ ಬಂದು, ಅವಾಗ ಮಾತ್ರ ವಾತಾವರಣ ಹೊಂದ್ಕೊಂಡು ಬೆಳೀತಾ ಇರ್ತಾರೆ. ಇಲ್ಲಿರೋದ್ರಿಂದ ತೊಂದರೆಗಳು ಏನಾಗ್ಬೋದು? ಇಲ್ಲಿರೋದ್ರಿಂದ ನಮಗೂ ಇದುವರೆಗೂ ಏನೂ ತೊಂದರೆ ಆಗಿಲ್ಲ ಸರ್. ಯಾವ್ದಂದ್ರೆ ಚಾಲೆಂಜಸ್ ಬಂದಾಗ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ. ತೊಂದರೆಗಳಂದ್ರೆ ಈಗ ನಿಮಗೆ ನಗರದಲ್ಲಿ ನೀವು ಹೇಳಿದ್ರಿ, ಉದಾಹರಣೆಗೆ ಹಾಸ್ಪಿಟಲೈಸೇಷನ್ ಆಗಿರ್ಬೋದು ಅಥವಾ ಶಿಕ್ಷಣ ಆಗಿರ್ಬೋದು, ಬೇರೆ ಏನು ನಮಗೆ ಅಲ್ಲಿ ನಿರೀಕ್ಷೆ ಮಾಡಿದ್ದೆಲ್ಲದೂ ಸಿಗ್ತಾ ಇರ್ತದೆ ಅಂತ ಒಂದು. ಇಲ್ಲಿ ಗ್ರಾಮದ ಬದುಕಿನೊಳಗಡೆಗೆ ಆ ಥರದ ಸೌಲಭ್ಯಗಳು ಸರ್ ಇವತ್ತಿನ ಮಟ್ಟಿಗೆ ಯಾವ ಗ್ರಾಮನೂ ಹಿಂದುಳಿದಿಲ್ಲ. ಎಜುಕೇಷನಲ್ ಆಗಿ ಯಾವುದೇ ಒಂದು ಮೂಲ ಸೌಕರ್ಯಗಳಿಂದ ವಂಚಿತವಾಗಿಲ್ಲ. ಮುಂಚೆ ಅಂದರೆ ವಿದ್ಯುತ್ ಇರ್ತಾ ಇರಲಿಲ್ಲ, ಆವಾಗ ಪವರ್ ಕಟ್ ಸ್ಟಾರ್ಟ್ ಆಗ್ತಿತ್ತು, ಆಮೇಲೆ ನೀರು ಬರ್ತಾ ಇರಲಿಲ್ಲ, ಆಸ್ಪತ್ರೆ ಸರಿಯಾಗಿತ್ತು, ಈಗೆಲ್ಲ ಇದೆಯಲ್ಲ ಸರ್. ಪವರ್ 24/7 ಪವರ್ ಕೊಟ್ಟಿದ್ದಾರೆ. ಹತ್ತಿರದಲ್ಲೇ ಸಿಟಿ ಇರ್ತದೆ 7-8 ಕಿಲೋಮೀಟರ್. ಆಮೇಲೆ ಮುಂಚೆ ಏನಂದ್ರೆ ವಾಹನ ಸೌಕರ್ಯ ಇರ್ತಾ ಇರಲಿಲ್ಲ. ಇವಾಗ ಮನೆಗೆ ಒಂದು ಬೈಕ್ಸ್ ಇದೆ, ಇನ್ನೊಂದು ಸ್ವಲ್ಪ ಹೋದ್ರೆ ಕಾರ್ ಇಟ್ಕೊಂಡಿರ್ತಾರೆ, ಆರಾಮಾಗಿ ಹಾಸ್ಪಿಟ್ಲ್ ಎಮರ್ಜೆನ್ಸಿ ಬಂದರೂ ಹೋಗ್ಬೋದು, ಇಲ್ಲ ಆಂಬ್ಯುಲೆನ್ಸ್ ಕಾಲ್ ಮಾಡಿದ್ರು ಬಂದು ಪಿಕ್ ಮಾಡ್ತಾರೆ. ಇವಾಗ ಅಲ್ಲಿಗೆ ಇಲ್ಲಿಗೆ ಏನು ತೊಂದರೆ ಇಲ್ಲ ಸರ್. ಯುವ ಜನರು ಕೃಷಿಯಲ್ಲಿ ಪಾಲ್ಗೊಳ್ಳುವಿಕೆ ಪ್ರಮಾಣ ನೀವು ಅಂದ್ಕೊಂಡಾಗೆ ಎಷ್ಟಿದೆ? ಜಾಸ್ತಿ ಇದೆಯಾ ಅಥವಾ ಅದು ಕಡಿಮೆ ಇದೆಯಾ ಅಥವಾ ಅವರ ಆಸಕ್ತಿಗಳಲ್ಲಿ ಏನಾದರೂ ಕೊರತೆ ಆಗ್ತಿದೆಯಾ? ಹೇಗೆ ನಿಮ್ಮ ಅನುಭವದ ಪ್ರಕಾರ? ಹೇಗೆ ನಮ್ಮ ಅನುಭವ ಪ್ರಕಾರ ಅಂದರೆ ಮೋಟಿವೇಶನ್ ಇಲ್ಲ ಸರ್ ಅವ್ರಿಗೆ. ಒಬ್ಬರು ನೋಡಿ ಬೆಳಿಬೇಕು, ಇವರು ಏನು ಇಟ್ಟಿದ್ದಾರೆ ಅಂದರೆ ಅವ್ರನ್ನ ನೋಡಿ ಅಬ್ಸರ್ವ್ ಮಾಡ್ತಿರ್ತಾರೆ, ಯಶಸ್ಸು ಸಿಗುತ್ತೋ ಸಿಗಲ್ಲ. ಕೆಲವ್ರಿಗೆ ಏನಾಗುತ್ತಂದರೆ ಕಡಿಮೆ ಭೂಮಿ ಇರುತ್ತೆ, ನಾವು ಅಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮತ್ತು ಅದು ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಜೀವನಕ್ಕೆ ಅದೇ ಅವಶ್ಯ ಆಗಿರ್ತದೆ. ನಾವಂತೂ ಬೆಂಗಳೂರಲ್ಲಿ ಇದ್ವಿ, ಬಂದ್ವಿ, ಏನೋ ಒಂಥರ ಒಂದು 10 ಎಕರೆ ಇದೆ, ಇದಲ್ಲ ಇದಲ್ಲ ಅಂತ ಬೆಳಿಬೋದು. ಬಟ್ ಅವ್ರಿಗೆ ಏನಾಗಿರ್ತದೆ, ಚಿಕ್ಕ ರೈತರೇ ಜಾಸ್ತಿ ಇಲ್ಲಿರೋದ್ರಿಂದ ಅವ್ರಿಗೆ ಈ ಥರ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಇದೆ. ಅಂದರೆ ಅವರ ಆಯ್ಕೆ ಏನಾಗಿರಬೇಕು ಯುವಕರದ್ದು? ಆಗಿರ್ಬೇಕು ಸರ್, ಏನಾಗಿರ್ಬೇಕು, ಉಪಕಸಬು ಮಾಡಬೇಕು. ರೈತಾಪಿ ವರ್ಗದವ್ರು ಏನು ಮಾಡಬೇಕಂದ್ರೆ, ಇವಾಗ 2 ಎಕರೆ ಹೊಲ ಇದೆಯಾ, ಅದ್ರ ಜೊತೆಗೆ ಹೈನುಗಾರಿಕೆನೋ ಇಲ್ಲ ಕುರಿ ಸಾಕಾಣಿಕೆನೋ ಏನೋ ಒಂದಿದ್ರೆ ನಮ್ಗೆ ಸೈಡಲ್ಲಿ ಒಂದು ಬಿಸ್ನೆಸ್ ಇರಲೇಬೇಕು ಕೃಷಿ ಮಾಡಬೇಕಂದ್ರೆ. ಸೋರ್ಸ್ ನಾವು ಕೃಷಿಯಿಂದ ಬಂದಿದ್ದು ತೊಗೊಂಡ್ಬಿಟ್ಟು ನಾವು ಮತ್ತೆ ಕೃಷಿ ಮಾಡ್ತೀವಂದರೆ ಅದು ಆಗಲಾರ ಸರ್. ಏನಕ್ಕಂದರೆ ನಾವು ಇಲ್ಲಿ ಬರೋದು ಡ್ರೈ ಭೂಮಿ, ಮೀನ್ಸ್ ಏನಿದ್ದು ಮಳೆ ಆಶ್ರಿತ ಆಗಿರೋದ್ರಿಂದ ಏನಾಗ್ತದೆ, ನಮಗೆ ಇಲ್ಲಿ ಮಳೆ ಬಂದರೆ ಸರಿ ಹೋಯ್ತು, ಬಂದಿಲ್ಲ ಅಂದರೆ ಮತ್ತೆ ಫ್ಲಾಪ್ ಆಗುತ್ತೆ. ನಾವೆಲ್ಲರೂ ಹೊರಗಡೆಯಿಂದ ತೊಗೊಂಬಂದು ದುಡ್ಡು ತೊಗೊಂಬಂದು ಬೆಳೆದು ಆ ಸಾಲ ತೀರ್ಸೋಕ್ಕಾಗಲ್ಲ. ಸೊ ಅದಕ್ಕೇನಿರ್ತದೆ ಅಂದರೆ ನಾವು ಇವಾಗ ಹೈನುಗಾರಿಕೆ ಮಾಡೋದ್ರಿಂದ ಹೈನುಗಾರಿಕೆಯಲ್ಲಿ ಬರ್ತಕ್ಕಂಥದ್ದನ್ನೇ ನಾವು ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಯಾರ ಹತ್ರ ಸಾಲ ಮಾಡಿರಲ್ಲ. ಅವಾಗ ನಮಗೆ ಈ ಬೆಳೆ ಬಂದು ಚೆನ್ನಾಗಿ ಬೆಳೆ ಬಂದ ಪ್ಲಸ್ ಪಾಯಿಂಟ್ ನಮಗೆ, ಹಾಗೆ ಉಳ್ಕೊತಿದೆ ಅದು. ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ಯಾವುದೋ ಒಂದು ಕಾರಣಾಂತರಗಳಿಗೆ ಯೂಸ್ ಆಗುತ್ತೆ. ನಾವೇನಂದರೆ ಕೃಷಿ ಒಂದೇ ನಾವು ಮಾಡ್ಕೊಂಡು ಹೋದಾಗ ಅಲ್ಲಿ ಏನಂದ್ರೆ ಜೂಜಾಟ ಇದ್ದಂಗೆ, ಕೃಷಿಕರ ಜೀವನ ಜೂಜಾಟ ಇದ್ದಂಗೆ ಹಾಕ್ತೀವಿ, ಮಳೆ ಕೈ ಕೊಟ್ಬಿಡ್ತೇವೆ ಅಂದರೆ ಲಾಸ್ ಆಗ್ಬಿಡ್ತದೆ. ಅವಾಗ ನಮ್ಮ ಸೋರ್ಸ್ ಏನಿರುತ್ತೆ, ಸೋರ್ಸೇ ಇರಲ್ಲ. ನಿಮ್ಮ ಭಾಗದಲ್ಲಿ ಸೀಡ್ಸ್ ಪ್ರಾಕ್ಟೀಸ್ ಜಾಸ್ತಿ ಇದೆ, ಬೀಜೋತ್ಪಾದನೆ ಕೇಂದ್ರಗಳು ಘಟಕಗಳು ಜಾಸ್ತಿ ಇದೆ. ಇದು ಯಾವ ರೀತಿ ಕೃಷಿ ಭೂಮಿ ಮೇಲೆ ಪರಿಣಾಮ ಬೀರಲಿಕ್ಕೆ ಸಾಧ್ಯತೆ ಇದೆ? ಯಾಕಂದರೆ ಅಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಬಳಕೆ ಆಗ್ತದೆ, ಔಷಧಿಗಳ ಬಳಕೆ ಆಗ್ತದೆ. ಇನ್ ಫ್ಯೂಚರ್ ಮುಂದಿನ ಭವಿಷ್ಯದಲ್ಲಿ ಇದು ಯಾವ ರೀತಿಯ ಪರಿಣಾಮ ತಂದು ಕೊಡ್ಬೋದು? ನೀವು ನಿಮ್ಮ ಅನುಭವದ ಪ್ರಕಾರ ನೀವು ಆ ಥರದ್ದೇನೋ ಪ್ರಯತ್ನ ಮಾಡಿದ್ದೀರಾ? ಸರ್ ನಾವು ಸೀಡ್ಸ್ ನಾವು ಆ ಕಡೆ ಹೋಗಿಲ್ಲ ಸರ್. ಬಟ್ ಏನಂದರೆ ಸೀಡ್ಸಿಂದ ಒಂದು ಅನುಕೂಲನೂ ಇದೆ, ಒಂದು ಅನಾನುಕೂಲನೂ ಇದೆ. ಇಲ್ಲಿ ನಮ್ಮ ಭಾಗದಲ್ಲಿ ಸೀಡ್ಸ್ ಬಂದ ಮೇಲೇ ರೈತರ ಒಂದು ಬದುಕು ಹಸನಾಗೈತಿ. ಬಟ್ ಮುಂದೆ ಹೆಂಗಿರ್ತದ ಗೊತ್ತಿಲ್ಲ. ಬಟ್ ಈ ಸದ್ಯಗಂತರ ಅವ್ರದ್ದು ಜೀವನ ಚೆನ್ನಾಗಿ ನಡೀತಾ ಇದೆ. ಅದು ಬರಲಿಕ್ಕೆ ಯಾಕಂದರೆ ಒಂದು ಚಿಕ್ಕ ಏರಿಯಾದಲ್ಲಿ ಕೂಡ ಅವರು 2-3 ಲಕ್ಷವರೆಗೂ ಆದಾಯ ನೋಡ್ತಾರೆ. ಅದೇ ನೀವು ಅದು ಬಂದಿಲ್ಲ ಅಂತಂದ್ರೆ ಈ ಹೊರಭೂಮಿಯಲ್ಲಿ ಏನು ಬರ್ತಾ ಇತ್ತು, ಬರ್ತಾ ಇರಲಿಲ್ಲ. ಸೊ ಇವಾಗ ನಾವು ಮುಂದೆ ಯಾವುದೋ ಬರ್ತಿದ್ದೆ. ಬಟ್ ಏನಂದರೆ ಅದಕ್ಕೆ ನಾವು ಈಕ್ವಲ್ ಮಾಡಬೇಕಂದ್ರೆ ಈ ರಸಗೊಬ್ಬರಗಳನ್ನ ಅವಾಯ್ಡ್ ಮಾಡಿಬಿಟ್ಟು ಸಾವಯವ ಗೊಬ್ಬರ ಇದು ಮಾಡೋದು, ಎರೆಹುಳ ಗೊಬ್ಬರಗಳನ್ನ ಬೆಳೆಸ್ಕೊಂಡು ಅದ್ರ ಕೂಡ ಬೆಳಿಬೋದು ನಾವು ಸೀಡ್ಸ್ನ. ಬರೀ ರಾಸಾಯನಿಕನ ಬಳಸ್ಬೇಕಂತಂದೇನಿಲ್ಲ. ಅಂದರೆ ಬಹುಸಂಖ್ಯಾತರು ಅದನ್ನೇ ಜಾಸ್ತಿ ಹೋಗ್ತಾ ಇದಾರೆ ಅಂತ ಹೋಗ್ತಾ ಇದಾರೆ ಅಂದರೆ ಸರ್, ಅವ್ರಿಗೆ ಸ್ವಲ್ಪ ಸರ್ಕಾರ ಮಟ್ಟದಿಂದ ಗೈಡೆನ್ಸ್ಗಳು ಕೊಡಬೇಕು. ಈ ಥರ ಎರೆಹುಳ ತೊಟ್ಟಿ ನಿರ್ಮಾಣ ಮಾಡ್ಕೊಳ್ಳಿ, ಇದರಿಂದ ಪ್ರಾಫಿಟ್ ಇದೆ ನಿಮಗೆ, ಭೂಮಿನೂ ಹಾಳಾಗೋದಿಲ್ಲ. ಒಳ್ಳೆಯದು. ಹಾಲಪ್ಪ ಗೌಡ ಪಾಟೀಲ್ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಟ್ಟಿದ್ದೀರಿ. ಬೆಂಗಳೂರಿನಲ್ಲಿ 16 ವರ್ಷ ಜೀವನ ಮಾಡಿದಿರಿ, ಕೋವಿಡ್ ಕಾರಣದಿಂದ ಮತ್ತೆ ಗ್ರಾಮಕ್ಕೆ ಬಂದಿದ್ದೀರಿ, ಇಲ್ಲಿ ಕೃಷಿಯಲ್ಲಿ ದಾಪುಗಾಲಿಟ್ಕೊಂಡು ಹೆಜ್ಜೆ ಹಾಕ್ತಾಯಿದ್ದೀರಿ. ನೀವು ಮತ್ತೆ ಉಳಿದಂಥ ರೈತರಿಗೆ ಮಾದರಿಯಾಗಿರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ, ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಬಿಣಕಲ್ ಗ್ರಾಮದ ಶ್ರೀ ಹಾಲಪ್ಪ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಇದೀಗ ರೈತರಿಗೆ ಸಲಹೆ. ಇಂದು ವಾತಾವರಣ ಬದಲಾಗ್ತಾ ಇದೆ, ಹಾಗೆಯೇ ಕೃಷಿ ಹಾಗೂ ಕೃಷಿಕರ ಬದುಕು ಕೂಡ. ಮುಖ್ಯವಾಗಿ ಹಸಿರುಮನೆ ಪರಿಣಾಮ ವಾತಾವರಣದಲ್ಲಿ ಒಂದು ಸ್ವಾಭಾವಿಕ ಕ್ರಿಯೆ,